ಹೊರ ಭೂಮಿಯಾಗ ನಾವು ಏನ್ ಬೆಳಿತೀವಪ್ಪ ಅಂತಂದ್ರೆ ಈಗ ಈ ವರ್ಷಂತೂ ಮಳೆ ರೋಣಿ ಮಳೆ ಅದಕ್ಕೆ ನಮ್ಗೆ ಭಾಳ ಅನುಕೂಲ ಆಗಿದೆ. ಎರಡು ಬೆಳೆ ಬೆಳಿತೀವಿ ರೀ, ಸೂರ್ಯಪಾನ ಹಾಕಿವಿ ರೀ, ಈಗ ಅಲ್ಲೇ ಸೂರ್ಯಪಾನ ಒಂದು ಫೂಟ್ ಅದಾವ. ಸೂರ್ಯಪಾನ ಬೆಳೆ ಬಂದ ನಂತರ ಆಮ್ಯಾಗ ಹೊಲ ಕಡ್ಲಿ ತಯಾರು ಮಾಡ್ಕೊಂತೀವಿ, ಕಡ್ಲಿ ಕೂಡ ಬೆಳಿತೀವಿ ರೀ. ಇದ್ರಾಗ ಈಗ ಒಂದು 3 ವರ್ಷ ಆಯ್ತು ರೀ, ಮೊದಲು ರೋಣಿ ಮಳೆ ಹಾಕದಿಲ್ಲ, ಈಗ ರೈತರಿಗೆ ಸ್ವಲ್ಪ ಒಳ್ಳೆ ಖುಷಿ ತಂದತೆ. ಅದಕ್ಕೇನೈತೆ, ಇದು ಭಾಳ ನಮ್ಗೆ ಒಕ್ಕಲ್ತಂತ ಅನುಭವದಾಗ ಇದ ನೆನಪು ಅಂತ ಹೇಳ್ಬೋದು ರೀ. ಯಾಕಂದ್ರೆ ಮೊದಲು ಸಾಕಷ್ಟು ಬರಗಾಲ ಅವು ಬರ್ತದ್ ರೀ. ಆದ್ರೆ ಏನಪ್ಪ ಇವತ್ತಿನ ಕಾಲಕ್ಕೆ ಏನದಂದ್ರೆ ಈ ಕೃಷಿ ಹೊಂಡ ಬಂದು ಸರ್ಕಾರ ಕೃಷಿ ಹೊಂಡ ಮಾಡಿ ಇವತ್ತು ರೈತರಿಗೆ ಕೈಗೆಟ್ಟು ಬರಗಾಲ ಬರುವಂತ ಪರಿಸ್ಥಿತಿ ಇಲ್ರಿ. ಯಾಕಂದ್ರೆ ಹೊಲಕ್ಕೆ ಏನ್ ಮಾಡ್ತೀವಿ ರೀ, 5 ಎಕರೆ 6 ಎಕರೆ ಹೊಲಕ್ಕೆ ಒಂದೊಂದು ಕೃಷಿ ಹೊಂಡ ಒಡಿಸ್ಬಿಟ್ಟಿರ್ತೀವಿ. ಇವತ್ತು ಏನಾರ ಒಂದು ಟೈಮಿಗೆ ನಮ್ಗೆ ಮಳೆ ಕೈ ಕುಡಿತಿ ಅಂದ್ರೆ ಸತೆ ಆ ಕೃಷಿ ಹೊಂಡದ ನೀರು ಒಂದು ನೀರು ಹೊಡೆದು ಆ ಬದುಕಿ ಬಿಡ್ತದ್ ರೀ. ಇವತ್ತು ಯಾವುದೇ ಇರಲಿ, ಸೂರ್ಯಪಾನ ಇರ್ಬೋದು, ಆಮೇಲೆ ಏನಂತೆ ಹಿಂಗಾರ್ಯಾಗ ಕಡ್ಲಿ ಇರ್ಬೋದು, ಕಡ್ಲಿಗೆ ಲಾಸ್ಟಿಗೆ ಒಂದೇ ನೀರಾದ್ರೆ ಸಾಕ್ರಿ, ಆ ನೀರಿಂದನ ಬಾಕಂತೀವಿ. ಹೀಗಾಗಿ ಈಗ ಸರ್ಕಾರ ಕೂಡ ಕೃಷಿ ಹೊಂಡದ್ದು ಭಾಳ ಆಮ್ಯಾಗ ಪೈಪ್ಲೈನು ಮೋಟ್ರು ಇವೆಲ್ಲ ಸಹಾಯಧನದಿಂದ ಕೊಡೋದ್ರಿಂದ ರೈತರಿಗೆ ಭಾಳ ಅನುಕೂಲ ಆಗಿದೇನ್ರಿ. ಹೀಗಾಗಿ ಬರಗಾಲ ಅಂಬೋದು ಈಗ ಕಾಣಂಥದ್ರಾಗ ಇಲ್ಲ. ಯಾಕಂದ್ರೆ ಮಳೆ ನೀರು ಹಿಡಿದಕ್ಕೆ ಬರ್ರಿ ನಾವೇನ್ರಿ ಫಸ್ಟ್ ರೈತರು ಅಂದ್ರೆ ಒಡ್ಡು. ಯಾಕಂದ್ರೆ ಹಿರಿಯರು ಹೇಳ್ಯಾರ ಒಡ್ಡಿಲ್ಕಪ್ಪ ಅಂದ್ರೆ ಗೊಡ್ಡೆಮೆ ಅಂತ ಹೇಳ್ಯಾರ. ಅದಕ್ಕೆ ಯಾವಾಗ ಇವತ್ತು ಒಡ್ಡು ಇಟ್ಕೊಂಡಿವಿ ಅಂದ್ರೆ ನೀರು ನಿಂದಿರಿಸಿ ಅದನ್ನ ಮುಂದಕ್ಕೆ ಕಳ್ಸೋಂಥ ವ್ಯವಸ್ಥೆ ಮಾಡೋಂಥವು ಸ್ಕೀಮ್ಗಳು ಬಂದ್ಬಿಟ್ಟವಲ್ರಿ ಕೃಷಿ ಹೊಂಡದಾಗ. ಹಿಂಗಾಗಿ ಅದು ನೀರು ಹೊಲ ಉಂಡ ಹೋಗೋಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಹಿಂಗ ರೈತರಿಗೆ ಭಾಳ ಅನುಕೂಲ ಆಗ್ಯದ. ಇವತ್ತು ಏನಪ್ಪ ಇನ್ನೊಂದು ಏನು ಮಾಡ್ತೀವಪ್ಪ ಅಂದ್ರೆ ರೈತರು, ನಾನು ಎಷ್ಟೋ ಮಂದಿ ನಮ್ಮ ದೋಸ್ತರಿಗೆ ಹೇಳ್ತೀನಿ, ಇವತ್ತು ಬೀಜ ಬರ್ತಾವ, ಬೀಜ ಬಂದದ್ದು ಇವತ್ತು ಕಡ್ಲಿ ಬಂದಿರ್ತಾವ, ಕಡ್ಲಿ ನಾವು ತಗೊಂಡು ಹಾಕ್ಯಂತೀವ್ರಿ, ಹಾಕ್ಯಂದ್ರೆ ಅವ್ನು ಅಷ್ಟು ಕೊಟ್ಬಿಡ್ತೀವಿ, ಅವನ್ನ ನಮ್ಮ ತಕ್ಕ ಇಟ್ಕೊಂಡ್ರೆ 3 ವರ್ಷ ಬರ್ತಾವ, 3 ವರ್ಷಕ್ಕೊಮ್ಮೆ ನಾವು ಬದ್ಲಿ ಮಾಡ್ಬೋದು. ಮೊದ್ಲು ಬಣಗಲ್ಲ ಇವ್ರು ರೈತರು ಏನು ಮಾಡ್ತಾರೆ ಅದನ್ನ ಇಟ್ಕೊಳಕ್ಕೆ ತ್ರಾಸು ಮಾಡ್ಕೊಂಡು ಮತ್ತೆ ಸರ್ಕಾರಕ್ಕೆ ಕೈ ಒಡ್ಡುವಂಥ ವ್ಯವಸ್ಥೆ ಮಾಡ್ತಾರೆ. ಅದನ್ನ ಮಾಡೋದಕ್ಕಿಂತ ಒಂದು ಬೀಜ ಹಾಕಿದ್ರೆ 3 ವರ್ಷ ಬರ್ತಾವ. 3 ವರ್ಷ ಬರೋ ಬೀಜನ ಇವತ್ತು ಏನು ಮಾಡೋಕಪ್ಪ ಅಂದ್ರೆ 3 ವರ್ಷ ಆಗಿಂದ್ರೆ ನಮ್ಮ ಲಿಂಗಸೂರು ತಾಲೂಕು ಸಜ್ಜಾಪುರ ಇರ್ಬೋದು, ಸಜ್ಜಾಪುರದ್ದು ಕಡ್ಲಿ ತಂದು ನಮ್ಮ ಅವರು ಬದಲಾವಣೆ ಮಾಡಿ ಬಿತ್ತಿದ್ರೆ ಮತ್ತೆ ಕೂಡ ಅವು ಲೆವೆಲ್ ಬರ್ತಾವ್ರಿ ಕಡ್ಲಿ. ಯಾಕಂದ್ರೆ ಬಿತ್ತಿದೊಳಕ್ಕೆ ಬೀಜ ಬಿತ್ತಬಾರ್ದ್ರಿ. ಯಾಕಂದ್ರೆ ಹಿರಿಯರು ಹೇಳ್ತಾರೆ ನೋಡ್ರಿ, ಒಂದೇ ಮಂತೆ ಅಂದಾಗ ಅಕ್ಕನವ್ರು ಮಾಡ್ಕೋಬಾರ್ದು, ಹಂಗಿಲ್ಲ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಅಂತಲ್ರಿ. ಅದ್ರಂಗೆ ಕೂಡ ಭೂಮಿ ತಾಯಿ ಕೂಡ ಅದೇ ಬೀಜ ಬಿತ್ತಿಗಂತ ಹೋದ್ರೆ ಸಣ್ಣ ಆಗ್ತೈತ್ರಿ. ಅದಕ್ಕೆ ಭೂಮಿದು ಅಲ್ಲಿದ ಬೀಜ ನಮ್ಗೆ ನಮ್ಮದು ಬೀಜ ಅಲ್ಲಿ ಬಿತ್ತರೆ ಮತ್ತೆ ಲೆವೆಲ್ ಬೆಳೀತೆ. ಇಂಥ ಅನುಭವದಾಗ ಕಂಡದ್ದು ಇವತ್ತಿನ ನಮ್ಮ ರೈತರಿಗೆ ನಾವು ಭಾಳ ಮಂದಿ ಹೇಳ್ತೀವಿ, ಆ ಗುಡ್ಡದಾಗ ಸ್ವಲ್ಪ ಇಳುಕಲು ಇರ್ತೈತೆ, ಅದಕ್ಕೆ ನೇಗಿಲು ಹೊಡಿತಿರ್ತಾರೆ, ಅಡ್ಡು ಹೊಡೆದಪ್ಪ ಅಂದ್ರೆ ಅದು ನೇಗಿಲು ನೀರು ಉಣ್ಣುತ್ತೆ. ಅದು ಕೆಲವಿನ ಈಗಿನ ಈ ಪೀಳಿಗೆಯರಿಗೆ ಗೊತ್ತಿಲ್ಲ, ಅಡ್ಡ ಗಳೆ ಹೊಡಿದ್ನಪ್ಪ ಅಂದ್ರೆ ಅದು ನೀರು ನಿಂತು ಸರಿ ಆಗ್ತದೆ. ಆಮ್ಯಾಗ ಏನ್ ಮಾಡ್ತಾರೆ, ಕೋಲಿ ಸುಡ್ತಾರ್ರಿ. ಕೋಲಿ ಸುಡಬಾರ್ದು, ಕೋಲಿ ಸುಟ್ರ ಯಾಕೆ ನಮ್ಮ ಅನುಭವದಾಗ ಈ 1000 ವರ್ಷಗಳಿಂದ ಮಣ್ಣು ಶೇಖರಣೆ ಆಗಿರ್ತೈತೆ ಅದು ಬಿಸಿಲಿಗೆ ಗಾಳಿಗೆ. ಆ ಮಣ್ಣನ್ನ ಏನ್ ಮಾಡ್ತಾರೆ ಇವರು ನಮ್ಮ ಯುವಕ ಪೀಳಿಗೆ ಕೋಲಿ ಬದಿ ಗೊತ್ತಾಗ್ಲಾರ್ದನ ಅಲ್ಲೇ ಸುಟ್ಟು ಬಿಡ್ತಾರ. ಸುಟ್ಟುಗಳೇ ಅದು 2 ವರ್ಷ ಬೆಳಿತೈತ್ರಿ, ಅದು ಆ ಬೂದಿರೋದಕ್ಕೆ 3-4 ವರ್ಷಕ್ಕೆ ಅದು ಬೆಳೆನ ಬೆಳೆಯಂಗಲ್ಲ. ಯಾಕೆ ಬೆಳೆಯಂಗಲ್ಲ ಅಂದ್ರೆ ಅದು ಭೂಮಿ ಸುಟ್ಟೋಗಿರ್ತೈತಿ. ಅದಕ್ಕೆ ಇನ್ನ ಈಗಿನ ಪೀಳಿಗೆಗೆ ಬಹಳ ಅನುಭವ ಹೇಳ್ಕೊಂತ ಮಾಡ್ಕೊಂತ ಹೋಗಂತ ಒಂದು ಕಾಲ ಬಂದದ. ಗೌಡ್ರ, ತಾವು 100 ಎಕರೆ ಒಣಬೇಸಾಯ ಇದೆ, 10 ಎಕರೆ ನೀರಾವರಿ ಭೂಮಿ ಇದೆ, ಹೇಗೆ ನಿರ್ವಹಣೆ ಮಾಡ್ತೀರಿ? ಈಗ ನೋಡ್ರಿ 20 ಎಕರೆ 30 ಎಕರೆ ಇದ್ದವರು ಏ ಸಾಕಾಗ್ಬಿಟ್ಟಿರಿ, ಆಳು ಸಿಗೋದಿಲ್ಲ, ಏನು ದೊಡ್ಡ ಸಮಸ್ಯೆ ಆಗ್ಬಿಡದ ಅಂತ ಹೇಳ್ತಾರೆ. ನಿಮ್ಮ ನಿರ್ವಹಣೆ ಹೇಗೆ ಮಾಡ್ತೀರಿ? ಎಲ್ಲ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾ ಇದ್ರಿ? ಮತ್ತೆ ಈಗ ಕಡ್ಲೆ ಹಾಕಿರ್ತು ಅಂದ್ರೆ ಕಡ್ಲೆ ಏನು ಭಾಳ ಅನುಕೂಲ ಆಗ್ಯದ್ರಿ, ಅವು ಮೊದಲು ನಮ್ಮ ಎತ್ತದ್ದು 8 ಎತ್ತದ್ದು ಎಲ್ಲ ಕೊಟ್ಟು ಈಗ ಎತ್ತಿಲ್ದನ ಒಕ್ಕಲ್ತನ ಮಾಡ್ಕತ್ತೀವಿ. ಯಾಕಂದ್ರೆ 2 ಟ್ಯಾಕ್ಟ್ರಿ ಮಾಡಿಬಿಟ್ಟಿರಿ, ಆ ಪಂಪು ಎಣ್ಣೆ ಬಂದವ, ಎಣ್ಣೆ ಪಂಪ್ಗಳು ಬಂದಕ್ಕೆ ಒಮ್ಮೆಗೆ 12 ಸಾಲು ಬಿಡ್ತಾವ. ಹಿಂಗಾಗಿ ಎಣ್ಣೆ ಹೊಡೆ ಕೂಡ ಭಾಳ ಅನುಕೂಲ ಆಗೈತ್ರಿ. ಆಮ್ಯಾಗೆ ಎಡಿ ಹೊಡಿತಿದ್ವಿ, ಎಡಿ ಹೊಡೆ ಕೆತ್ತಬೇಕಾಗಿತ್ತು, ಇಲ್ರಿ ಅದ ಟ್ಯಾಕ್ಟ್ರಿಗೆ ಎಡಿ ಹೊಡೆಯೋಕೆ ಸತ್ಯ ಕುಂದಿರ್ಸಿಬಿಟ್ಟಿವಿ. ಇವತ್ತು ಈ ವಿಜ್ಞಾನ ಬೆಳೆದಕ್ಕೆ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗೈತೆ ಅಂತ ಹೇಳ್ಬೋದು. ಇವತ್ತು ನಾವು ಏನರ ಬಂಗಾರ ಸಿಗುತ್ತೆ ಅಂದ್ರೆ ಅದೇ ಭೂಮಿಯಾಗ ಬೆಳೆಗ ಸಿಗದ್ರಿ. ಈ ಕೆಲ ಮಂದಿ ಹೇಳ್ತಾರೆ ಒಕ್ಕಲ್ತನದಾಗ ಏನಿಲ್ಲ ಅಂತಿಲ್ರಿ, ಅದು ನಾವು ಮಾಡಿ ತೋರಿಸ್ತೀವಿ ನೋಡ್ರಿ, ಎಲ್ಲದ ಅದ ಏನಿಲ್ಲ, ದುಡ್ಲಾರ್ದ ಏನಿಲ್ಲ ಅನ್ಕಂತ ಹೊಂಟ್ರ ಏನ್ರಿ, ಸಾಕಷ್ಟು ಐತೆ ಭೂಮಿಯಾಗ. ಈಗ 100 ಎಕರೆ ಅಂತಂದ್ರೆ ನೀವು ಮನೆಯಲ್ಲಿ ಕೆಲಸ ಮಾಡುವಂತ ಜನ ಇದ್ರೆ ಈಗ ಹೇಳ್ತಾವ 2 ಟ್ಯಾಕ್ಟರ್ ಅದ ನಮ್ಮ ಜೊತೆಗೆ ಎಲ್ಲ ಎತ್ತುಗಳನ್ನ ಇಟ್ಕೊಂಡಿವಿ ಅಂತಕ್ಕಂಥ ವಿಚಾರ. ಕೆಲಸ ಮಾಡೋರು ಬೇಕು ಮನೆಯಲ್ಲಿ, ಸ್ವಲ್ಪ ಎಲ್ಲ ಕೂಲಿ ಆಳಿನ ಮೇಲೆ ನಮ್ಕೊಂಡು ಕುಂದ್ರಕ್ಕಾಗಲ್ಲ, ಎಮರ್ಜೆನ್ಸಿ ಬಂದಾಗ ಕೆಲಸ ಮಾಡೋರು ಬೇಕು. ಹೇಗೆ ನೀವು ಮನೆಯಲ್ಲಿ ಒಕ್ಕಲ್ತನ ಮಾಡೋರು ಅದಾರ ಜನ? ನಮ್ಮ ತಮ್ಮನ ಮಕ್ಕಳು ಅವರು ಕಲಿತ 4 ಮಂದಿ ಅದಾರೆ. 4 ಮಂದಿ ಮುಂಜಾನೆ ಎದ್ದದ್ದು ಒಂದು ಕೆಲಸ ಮಾಡಿಬಿಡ್ತಾರೆ, ಅವರು ಟ್ಯಾಕ್ಟ್ರಿಗೆ ಹೋಗೋರು, ಟ್ಯಾಕ್ಟ್ರಿಗೆ ಹೋಗಾರ ಏನ್ರ ಅದರಿಂದ ನೇಗಿಲು ಹೊಡೆಯರು, ಕುಚ್ಚಿಗೆಲ್ಲ ಕೆತ್ತರು, ಸ್ವತಃ ಮಾಡಿಬಿಡ್ತಾರೆ. ಯಾರ ಸಿಕ್ಕರು ಸರಿ, ಸಿಗಲಿಕ್ಕೂ ಸರಿ, ನಮ್ದಾದ ನಾವು ನಿಭಾಯಿಸೋಂಥದ್ದು ಒಂದು ಇಟ್ಕೊಂಡಿರಿ. ಯಾಕಂದ್ರೆ ಈ ತಂತ್ರಜ್ಞಾನ ಬೆಳೆದಾಗಲಿಂದ ಒಕ್ಕಲ್ತನ ಭಾಳ ಸರಳ ಅನಿಸೈತಿ ರೀ. ಅದೇನು ಕಷ್ಟ ಇಲ್ರಿ, ಅದು ಸುಮ್ಮನೆ ನಾವು ಮನೆ ಕುಂತು ಕಷ್ಟ ಕಷ್ಟ ಅಂದ್ರೆ ಕಷ್ಟ, ಅದ್ರಾಗ ಏನಿಲ್ಲ ರೀ. ಅಲ್ಲಿಂದ ನಾವು ದುಡಿಯೋದ್ರಲ್ಲಿಂದ ಅದು ಮತ್ತಿಷ್ಟು ನಮ್ಗೆ ಅಲ್ಲೇ ಎಮ್ಮೆ ಅನಿಸ್ತದೆ ಏನ್ರಿ ಈ ಬೆಳೆ ಬೆಳೆಯಮ್ಮ ಆ ಬೆಳೆ ಬೆಳೆಯಮ್ಮ ಅಂತೇಳಿ. ಈಗ 100 ಎಕರೆದಲ್ಲಿ ಏನೇನ್ ಬೆಳೆಗಳನ್ನ ಪ್ರತಿ ವರ್ಷ ಹಾಕ್ತಿರ್ತೀರಿ, ಅಂದ್ರೆ ಬೆಳೆ ಬದಲಾವಣೆ ಮಾಡ್ತಿರ್ತೀರಾ ಹೇಗೆ, ಎಷ್ಟೆಷ್ಟು ಎಕರೆ? ಈಗ ಒಬ್ಬ ರೈತರು ಹಾಕ್ಬಿಟ್ರೆ ಇಲ್ಲ ಸೂರ್ಯಪಾನ ಒಳ್ಳೆ ರೇಟ್ ಬರುತ್ತೆ ಅಂದ್ರೆ 100 ಎಕರೆ ಸೂರ್ಯಪಾನ ಹಾಕ್ಬಿಡ್ತಾರೆ, ಇಲ್ಲ ತೊಗರಿ ಅಂದ್ರೆ ತೊಗರಿನ ಹಾಕ್ಬಿಟ್ಟಿರ್ತಾರೆ. ನಿಮ್ದು ಹೇಗೆ ಪ್ಲಾನ್ ಮಾಡ್ಕೋತೀರಿ? ಇಲ್ರಿ ನಾವೇನ್ ಮಾಡ್ತೀವ್ರಿ, ಒಂದೇ ಬೆಳೆ ಹಾಕಿದ್ನಪ್ಪ ಅಂದ್ರೆ ಒಂದು ಯಾವ್ದಾರ ಕೈ ಕೊಟ್ಟರು ಕೂಡ ಇನ್ನೊಂದು ಬೆಳೆ ಬೆಳೆತ ಅಂತ. ಈ ಉದಾಹರಣೆ ಈಗ ಸದ್ದು 4 ಬೆಳೆ ಬಿತ್ತೀವ್ರಿ. ಒಂದೇದು ಏನಪ್ಪ ಅಂದ್ರೆ ತೊಗರಿ ಹಾಕಿವ್ರಿ. ಆ ತೊಗರಿ ಹೊಲ ನಾ ಕಡ್ಲಿಗೆ ಮಾಡೀವಿ, ಮುಂದೆ ಕಡ್ಲಿಗೆ ಅನುಕೂಲ ಆಕವ ಅನ್ನೋದಕ್ಕೆ ಈಗ ಏನು ಮಾಡೀವಿ ಅಂದ್ರೆ ಈ ಸದ್ದು ತೊಗರಿ ಬಿತ್ತೀವ್ರಿ. ತೊಗರಿಕ್ಕಿಂತ ಮತ್ತೆ ಈಗ ಮುಂದೆ ಬೆಳೆ ಕಾಲ್ಗೈ ಏನು ಬರ್ತವಲ್ರಿ, ಆ ಕಾಲ್ಗೈ ಮಾಡೋ ಸಲುವಾಗಿ ಈ ಸೂರ್ಯಪಾನ ಹಾಕಿರ್ತೀವ್ರಿ. ಸೂರ್ಯಪಾನದಲ್ಲ ಮುಂದೆ ಮತ್ತೆ ಕಡ್ಲಿಗೆ ಬರ್ತದೆ. ಹಿಂಗೆ ಕಾಲ್ಗೈ ಮಾಡೋದ್ರಿಂದ ಹೆಸರು ರೀ ಸಜ್ಜಿ, ಈ ಕಾಲ್ಗೈ ಮಾಡೋದ್ರಿಂದ ಹೊಲ ಭೂಮಿ ಸ್ವಲ್ಪ ಶಕ್ತಿಯುತ ಆಗುತ್ತೆ ರೀ. ಆಮೇಲೆ ಏನದಂದ್ರೆ ಈಗ ನೇಗಿಲು ಹೊಡೆದು ನಾವು ನೇಗಿಲು ಹೊಡೆದು ಬಿಟ್ಟು ಬಿಡ್ತೀವ್ರಿ. ಇಲ್ರಿ ಅದನ್ನೇನು ಮಾಡ್ಬೇಕಂದ್ರೆ 10-15 ಫೂಟ್ಗೊಂದು ಬೋದು ಹೊಡೆದಿರ್ತೀವ್ರಿ ಬ್ಯಾಸಿಗೆಯಾಗ. ಆ ಬೋದು ಹೊಡೆದ್ರೆ ಮಳೆ ಆದ್ರೆ ನೀರು ರೀ, ಆ ಬೋದು ತುಂಬಿ ಆ ಬೋದು ತುಂಬಿ 10-15 ಫೂಟ್ ಹೊಡೆದ್ರೆ ಆ ಭೂಮಿ ಹಸಿ ಹಾಕಾದ್ರಿ. ಒಂದೇದಂದ್ರೆ ಮಲ ಹೊಲಗಳು ಕೂಡ ಮೊದಲು ಲೆವೆಲ್ ಮಾಡಿಬಿಟ್ಟಿವ್ರಿ. ಲೆವೆಲ್ ಮಾಡೋದ್ರಲ್ಲಿಂದ ನಮ್ಗೆ ಬರಗಾಲ ಅಂತ ಆಗಂಗಿಲ್ಲ ಅಂತ ಅನಿಸೈತೆ ನಮ್ಗೆ. ಯಾಕಂದ್ರೆ ಸಮವಾಗಿ ಹಸಿ ಹಾಕದ ಕೃಷಿ ಹೊಂಡಗಳದವ ಏನ್ರಿ. ಹಿಂಗಾಗಿ ನಮ್ಗೆ ರೈತರಿಗೆ ಭಾಳ ಹೆಮ್ಮೆ ಅನಿಸೈತೆ ಏನ್ರಿ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಒಣಬೇಸದಲ್ಲಿ 1-2-3 ಮಳೆ ಆದರೆ ನಿಮ್ಮ ಬೆಳೆ ಬಂದ್ಬಿಡ್ತವೆ. ಈಗ ನೋಡ್ರಿ ಫಸ್ಟ್ ಈಗ ರೋಣಿ ಮಳೆ ಆಗ್ಯದ್ರಿ. ಈಗ ರೋಣಿ ಮಳೆ ಹೋಗಿ ಈಗ ಯಾವಾಗ ಆಷಾಢ ಆಗಲಿ ಅದಾಗಿಂದ ಒಂದು ಹೋದ್ರೆ 2 ಮಳೆಗೆ ಇರ್ತಾವ್ರಿ, 2-3 ಮಳೆಗೆ ಬಂದ್ಬಿಡ್ತಾರೆ. ಹಿಂಗಾರ ಉತ್ತರಿ ಮಳೆ ಆದ್ರೆ ಸಾಕ್ರಿ. ಆ ಚಿತ್ತಿ ಮಳೆ ಆ ಸ್ವಾತಿ ಮಳೆಗೆ ಸ್ವಲ್ಪ ಉದುರಿದ್ರೆ ಸಾಕು, ಚಿತ್ತಿ ಮಳೆಗೆ ಸ್ವಲ್ಪ ಆದ್ರೆ ಸಾಕ್ರಿ. ಪೂರ ಆಗಲ್ಲ ಅಂದ್ರೂ ಕೂಡ ಉತ್ತರಿ ಮಳೆಗೆ ಹಸಿ ಸ್ಟಾಕ್ ಆದ್ರೆ ಅದ್ರಲ್ಲಿಂದ ಕಡ್ಲಿನ ಬೆಳಿತೀವ್ರಿ. ಹೇಗೆ ನಿಮ್ದು ಭೂಮಿ ಎಲ್ಲ ಕಪ್ಪು ಭೂಮಿ ಇದೆಯಾ ಅಥವಾ ಉಸುಕು ಭೂಮಿ ಇದೆಯಾ? ಬಿಳಿನೆಲ್ಲ ಅಂತ ಹೇಳ್ತಾರೆ ಆ ತರ ಇದೆಯಾ ಭೂಮಿ? ಎಂತ ಭೂಮಿ ಇದೆ ನಿಮ್ದು? ನಮ್ಮಲ್ಲಿ ಭೂಮಿ ಅಂದ್ರೆ ಹೆಚ್ಚಾಗಿ ಎರಿ ಭೂಮಿ ರೀ, ಒಂದು ಕಲ್ಲು ಕೂಡ ಸಿಗಂಗಿಲ್ಲ ಬಿಡಕ್ಕೆ ಅಂತ ಭೂಮಿ. ಫಲವತ್ತಾದ ಭೂಮಿ ಅದ, ಆ ಭೂಮಿಗಳಿಂದ ಚಲೋ ಬೆಳಕಂತ ನಾವು. ತೊಗರಿ ಅದು ಎಷ್ಟು ಇಳುವರಿ ತಕ್ಕೋತೀರಿ ನೀವು? ತೊಗರಿ ಸೂರ್ಯಪಾನ ಹೇಳಿದಿರ್ತಾವ, ಸೂರ್ಯಪಾನ ತೊಗರಿ ಹಾಕ್ತೀವಿ ಕಡ್ಲಿ ಹಾಕ್ತಿವಿ ಅಂತ, ಎಕರೆವಾರು ಎಷ್ಟು ಇಳುವರಿ ಬರ್ತಾವ ಬೆಳೆಗಳು? ತೊಗರಿ ಒಂದು 4 ಹೊಲ ಹಾಕಿದ್ರು ರೀ, 4 ಹೊಲ ಅಷ್ಟು ಅದರಂಗೆ ಬರಲಿಲ್ಲ. ಒಂದು ಹೊಲ 6 ಕ್ವಿಂಟಲ್ನ 40 ಕೆಜಿ ಬಂದಿತ್ತು, ಒಂದು 7 ಎಕರೆ ಅದು ಹೊಲ. ಉಳಿದದ್ದು ಒಂದು 3 ಕ್ವಿಂಟಲ್ 3.5 ಕ್ವಿಂಟಲ್ ಬಂದು ರೀ. ಉಳಿದದ್ದು ಒಂದು 5 ಕ್ವಿಂಟಲ್ ಹೋದ್ಸಲ ಅದು ಮಳೆ ಅದಕ್ಕೆ ಸ್ವಲ್ಪ ಹಿಂದೆ ಬಿತ್ತಿದ್ದಕ್ಕೆ ಫೇಲ್ ಆತರ ಅದು. ಈ ಉಳಿದು ಬೇಕಾದ್ರೆ ಭಾಳ ಚಲೋ ಬಂದು ರೀ. ಈಗ ಕಡಲೆ ಎಷ್ಟು ಬರ್ತದೆ ಇಳುವರಿ? ಕಡಲೆ ಕಡಲೆ ನಾನು ಇದಕ್ಕೆ ಹೊಡಿತೀನಿ ರೀ, ನಾನು ಪ್ರಗತಿಪರ ರೈತ ಅಂತೇಳಿ ಒಂದು ರತ್ನ ಪ್ರಶಸ್ತಿ ಕೊಟ್ಟರ ಬೆಂಗಳೂರಾಗ, ಬೀಜ ಪ್ಲಾಟ್ಗೆ ಹೊಡಿತೀವಿ ರೀ. ಕಡ್ಲಿ ಒಂದು ಲೆವೆಲ್ ಹೊಲಗಳು ಬಿತ್ತಿದ್ದಕ್ಕೆ ಕಡ್ಲಿ ಬೇಸು ದೃಢವಾಗಿ ಬಂದಿರ್ತಾವ. ಅವು 5-6 ಬರ್ತಾವ ರೀ. ಎಲ್ಲಾರು ಒಂದು ಹೊಲ 8 ಬರ್ತಾವ, ನಮ್ಮ ದೊಡ್ಡ ಹೊಲ ಇರೋದಕ್ಕೆ 6-5 ಅಂತ ಬರ್ತಾವ ರೀ. ಸೂರ್ಯಪಾನ ಭಾಳಷ್ಟು ನಡುವೆ ಎಲ್ಲ ರೈತರು ಬಿಟ್ಟಿದ್ರು, ಆದ್ರೆ ಈ ಸಲ ಭಾಳಷ್ಟು ಕ್ಷೇತ್ರ ಸೂರ್ಯಪಾನ ಆಗ್ತಾ ಇದೆ. ಏನು ಕಾರಣ ಸೂರ್ಯಪಾನ ಯಾಕೆ ಹೋಗ್ತದೆ ರೈತರು ಜಾಸ್ತಿ? ಆಮೇಲೆ ಸೂರ್ಯಪಾನ ಪ್ರತಿ ವರ್ಷ ನೀವು ಹಾಕಿದ್ರೆ ಇಳುವರಿ ಎಷ್ಟೆಷ್ಟು ತಕ್ಕೋತಾ ಇದ್ರಿ ನೀವು? ಈಗ ಹೋದ ಸಲ ಸೂರ್ಯಪಾನ 4 ಕ್ವಿಂಟಲ್ 5 ಕ್ವಿಂಟಲ್ ತನಕ ಬಂದವ್ರಿ ರೀ. ಯಾಕೆ 4-5 ಕ್ವಿಂಟಲ್ ಬಂದ್ರಿ? ಈ ರೋಣಿ ಮಳೆಗೆ ಆದ್ರೆ ನಮ್ಗೆ ಚಲೋ ಬರ್ತಾವ. ರೋಣಿ ಮಳೆ ಇವು ಪುಷ್ಯ ಮಳೆ ತನರಿ ಅದು ಬಿತ್ತದ. ಈಗಾದ್ರೂ ಚಲೋ ಬರ್ತಾವ್ರಿ. ಅವು ಮೊದಲು ಏನು ಮಾಡ್ತಿದ್ರಿ, ಮೊದಲು ಬಿತ್ತಿದ್ವಿ ಚಲೋ ಬರ್ತದ್ದು, ಹಿಂದಗಡಿಗೆ ಇದಕ್ಕೆ ಹಾಕಕತ್ತಿದ್ವಿ ಉತ್ತರಿ ಮಳೆಗೆ. ಅಲ್ಲಿಗೆ ಉತ್ತರಿ ಮಳೆಗೆ ಹಾಕಿದ್ಗಳೇ ಮನ್ಸು ಬರಕತ್ತಿ ಬಿಡ್ತೀರಿ. ಅದಕ್ಕೆ ಏನು ಮಾಡಿರಿ, ಎಲ್ಲ ರೈತರು ಇಲ್ಲಪ್ಪ ಮುಂಗಾರಿಗೆ ಚಲೋ ಅವಾಗ ಆರ ಏನು ಮಂಜರಂಗಲ್ಲ ಇದ್ರ ರೋಣಿ ಮಳೆಗೆ ಬಿತ್ತಿರ್ತೀವ್ರಿ. ಹಿಂಗಾಗಿ ಸ್ವಲ್ಪ ಚಲೋ ಬರ್ತಾರ ಇಳುವರಿ. ಅಂದ್ರೆ ಸೂರ್ಯಪಾನವನ್ನು ತಕ್ಕೊಂಡು ಮತ್ತೆ ನೀವು ಕಡ್ಲೆಗೆ ಹೋಗ್ಬಿಡ್ತೀರಿ? ಕಡ್ಲಿಗೆ ಹೋಗ್ಬಿಡ್ತೀವಿ, ಒಂಟಿ ಸಾಲ ಹಾಕ್ಬಿಟ್ಟಿರ್ತೀವ್ರಿ. ಆ ಕಸನ ಬೆಳಗಲ್ಲ ನಡಕ್ಕೆಲ್ಲ ಇವನು ಬೋದು ಗುಂಟಿ ಅಂತ ಹೊಡೆದು ಬಿಟ್ಟಿರ್ತೀವಿ. ಹಿಂಗಾಗಿ ಅದು ಸ್ವಲ್ಪ ರೈತರಿಗೆ ಭಾಳ ಅನುಕೂಲ ಆಗ್ತ ಒಳ್ಳೆ ಏನೈತೆ. ಅದು ಮಿಷನ್ಲೆ ಕಟ್ ಮಾಡೋ ಬಂದ್ಬಿಟ್ರೆ, ಮಿಷನ್ ಬಂದ್ಬಿಟ್ಟವ್ರೆ, ಮಿಷನ್ಲೆ ರಾಶಿ ಮಾಡಿಸಿ ಕಟ್ ಮಾಡಿಸಿ ಒಳ್ಳೆ ರೂಟ್ರ್ ಹೊಡೆದು ಬಿಡ್ತೀವ್ರಿ. ಅದು ನಾವು ಮೊದಲು ರೂಟ್ರ್ ಹೊಡಿತಿದ್ದಿಲ್ಲ, ಅದು ನಾವೀಗ 2 ವರ್ಷ ಆಯ್ತು ರೀ. ರೂಟ್ರ್ ಹೊಡೆದ್ರೆ ಏನಾಗ್ತಿರ ಅದು ಮತ್ತಷ್ಟು ಅದು ನೆಲದಾಗ 4-5 ಇಂಚ್ ಮಣ್ಣು ತುರುಕಿದಂಗಾಗಿ ಹಸಿ ಜಾಸ್ತಿ ಹಿಡಿದೈತೆ ರೀ. ಹಿಡಿದು ಮೊದ್ಲು ಹಂಗೆ ಕಡ್ಲಿ ಬರ್ತಿದ್ರಿ, 1 ವರ್ಷ ಬಿಟ್ಟರು ಒಂದೇ ಬೆಳೆ ಬೆಳಿತಿದ್ವಿ, ಅಷ್ಟು ಇಳುವರಿನ ಬರ್ತಾರೆ ಅದು. ಈಗ ನಿಮ್ಗೆ ಹೇಳಿದಂಗೆ ನೋಡಿ, 100 ಎಕರೆ ಒಣಬೇಸಾಯ, 10 ಎಕರೆ ನೀರಾವರಿ. ನೀರಾವರಿಯಲ್ಲಿ ಸಹ ತಾವು ಇದೇ ಬೆಳೆಗಳನ್ನ ಬೆಳಿತಾರೆ ಅಥವಾ ಏನಾದ್ರು ತೋಟಗಾರಿಕೆ ಬೆಳೆಗಳು ಹೋಗಿರಿ? ಇಲ್ರಿ, ಭೂಮಿ ಅವ ಇರೋದಕ್ಕೆ ನಾವು ಆಳಿಂದು ಕೊರತೆ ಆಗುತ್ತೆ ಅನ್ನೋದಕ್ಕೆ ತೆಂಗಿನ ಗಿಡ ಹಾಕಿವಿ ರೀ. ಒಂದು ಮೊದಲಿನ ಒಂದು 200 ಎತ್ತೋದ್ರೆ ಹಿಂದಗಡೆಗೆ ಒಂದು 400 ತೆಂಗಿನ ಗಿಡ ಹಚ್ಚಿವಿ. ಅವ್ರು ತೆಂಗಿನ ಗಿಡ ಚಲೋ ಬರೋದಕ್ಕೆ ತೆಂಗಿನ ಗಿಡ ಒಂದು ಲಿಂಬಿ ಗಿಡ ಹಚ್ಚಿವಿ ರೀ. ಲಿಂಬಿ ಗಿಡ ಹಚ್ಚಿ 2 ವರ್ಷ ಆತು ರೀ. ಮೊದಲು ಇದ್ದು ರೀ ಒಂದು 25 ವರ್ಷದ್ದು ಲಿಂಬು, ಅವ್ನು ಕಟ್ ಮಾಡಿಸ್ತೀವಿ ರೀ ಭಾಳ ದಿವಸ ಆಗಿವಂತೇಳಿ. 30 ವರ್ಷ ಆಗಿದ್ದು ರೀ ಅವು. ಈಗೇನೈತೆ, ಒಂದು ತೆಂಗು ಒಂದು ಲಿಂಬು ಹಾಕಿವಿ ರೀ. ಅವು ತೆಂಗ ಅಷ್ಟೇ ಕಾಯಿ ಬರ್ತಾರೆ, ಉಳಿದು ವಿನ ಎರಡು ವರ್ಷದ ಹಿಂದಲು ಬರಂಗಿಲ್ರಿ. ಹೇಗೆ ತೆಂಗಿನಕಾಯಿ ಅಂತಂದ್ರೆ ಫುಲ್ ಎಷ್ಟು ಎಕರೆದಲ್ಲಿ ಇದೆ ತೆಂಗಿನ ಗಿಡಗಳು, ಹೇಗೆ ಕಾಯಿ ಆಗ್ತಾ ಇದಾವೆ ಚೆನ್ನಾಗಿ? ಒಂದು 750 ಗಿಡ ಇದ್ದು ರೀ, 750 ಗಿಡಗಳು ತೆಂಗಿನ ಗಿಡ ಚಲೋ ಹಾಕಾರೆ. 160,000 ರೂಪಾಯಿ ಕಾಯಾಗಿದ್ದು ರೀ ಅವು. ಅದನ್ನ ನೋಡಿ ನಾವು ಹುಡ್ರು ಮನೆಗೆ ನಮ್ಮ ತಮ್ಮನವ್ರು ಕೂಡ ಮಾತಾಡ್ಕೊಂಡು, ಇಲ್ಲ ನಾವು ಇದು ಈ ತೆಂಗಿನ ಗಿಡನ ಚಲೋ ನಮ್ಗೆ, ಯಾಕಂದ್ರೆ ಅದು ನೀರು ನಮ್ಮಲ್ಲಿ ಸ್ವಲ್ಪ ಇದು ಸೋಡಿಯಮ್ಮು ಕ್ಲೋರೈಡ್ ಇರ್ತೀರಿ, ಅದು ತೆಂಗಿನ ಗಿಡಕ್ಕೆ ಭಾಳ ಚಲೋ ಅಂತ ಒಬ್ರು ಅನುಭವಿಗಳು ಹೇಳ್ತಿದ್ರು. ಅದು ನೀರು ಬಿಟ್ಟುಗಳು ಬೆಳ್ಳಗಾಗ್ತಲ್ರಿ, ಆ ಬೆಳ್ಳಗಾಗೋದು ತೆಂಗಿನ ಗಿಡಕ್ಕೆ ಯೋಗ್ಯ ಅಂತೀರಿ ಅದು. ಹಿಂಗಾಗಿ ತೆಂಗಿನಕಾಯಿ 300, 200, 300 ತನಕ ಹಿಡಿತೀರಿ. ಅದನ್ನ ನೋಡಿ ಮತ್ತೆ ಉಳಿದುಕೊಂಡ್ರೆ ತೆಂಗು ಮಾಡಿವ್ರಿ. ಹೇಗೆ ತೆಂಗಿನಕಾಯಿ ತಾವು ಮಾರಾಟದ ಹೇಗೆ ಮಾಡ್ತೀರಿ? ಮತ್ತೆ ಏನು ಕಾಂಟ್ರಾಕ್ಟ್ ಕೊಟ್ಬಿಡ್ತೀರಾ ಅಥವಾ ಎಳ್ನೀರಿಗೆ ಕೊಡ್ತೀರಾ ಅಥವಾ ಕಾಯಿ ಹರಿದು ಮಾರ್ತಿರ್ತೀರಾ ಒಣ ಕಾಯಿನ ಹೇಗೆ? ಕೆಲವು ಗ್ರಾಮೀಣ ಪ್ರದೇಶದ ಜಾತ್ರೆ ಕೊಡ್ರಿ, ಅವ್ರ ಜಾತ್ರೆಗೇನು ಬಂದು ಹೋಯ್ತಾರ್ರಿ. ಆಮೇಲೆ ಬೇಸಿಗೆಗೆ ಎಳ್ನೀರು ಮಾರ್ತವ್ರಿ, ಇಲ್ಲಿ ಮುದುಗಲಿ ಕೂಡ ಬರ್ತಾವ್ರಿ ಕಾಯಿ ಎಳ್ನೀರಿಗೆ. ಅದ್ರಾಗ ಕೆಲವು ಎಳ್ನೀರಿನ ಗಿಡನೂ ಇಷ್ಟ ಅದಾವ್ರಿ, ನೀರ್ಗಾಯಿ ಗಿಡ ಅಂತೇಳಿ. ಅವು ಉಳಿದ್ವೇನೈತೆ ಅದಾವ, ಉಳಿದ್ವೇನೈತೆ ಅವನ ಅಲ್ಲೇದಲ್ಲಿ ಜಾತ್ರೆ ಇದ್ದಲ್ಲಿ ಅವ್ರ ಬಂದು ಓದ್ ಬಿಡ್ತಾರ್ರಿ. ಹೇಗ್ರಿ ಗೌಡ್ರಿ ಒಕ್ಕಲ್ತನ ಭಾಳಷ್ಟು ಖುಷಿ ಖುಷಿಯಾಗಿ ಮಾಡ್ತಾ ಇದ್ದೀರಿ ಮೊದಲಿನಕ್ಕಿಂತ ಈಗ ಏನಿಸ್ತದೆ? ಮೊದಲೆಲ್ಲ ನಿಮ್ದು ಒಕ್ಕಲ್ತನ ಹೇಗಿತ್ತು, ಈಗೇನು ಬದಲಾವಣೆ ಆಗಿದೆ? ಈಗ ನಾವು ಮೊದಲು ಭಾಳ ಕಷ್ಟ ಬಿಟ್ಟಿವಿ ರೀ, ಯಾಕಂದ್ರೆ ಮೊದಲು ಮಿಷನ್ ಇದ್ದಿಲ್ಲ ರಾಶಿ ಮಾಡಕ್ಕೆ. ನಾವು ಅವಾಗ 300-300 ಜೋಳ ಬೆಳಿತಿದ್ವಿ ಅಂದ್ರೆ 8-8 ದಿವಸ ತೂರ್ತಿದ್ವಿ. ಅವೆಲ್ಲ ಮೆಟ್ಟಿನ ಮ್ಯಾಲೆ ನಿಂತು ನಿಂತು ಕಾಲು ಬೇನೆ ಹಾಕದ್ವು, ಏನ್ರಿ 8-8 ದಿವಸ ಅಲ್ಲಿ ಹೊಲ್ದಾಗ ಇರ್ಬೇಕು, ಈಗೇನ್ರಿ ಆರಾಮ ಏನಂತೆ ಮಿಷನ್ ಬಂದ್ಬಿಟ್ಟವ. ಹಿಂಗಾಗಿ ಅವಾಗ ಸ್ವಲ್ಪ ಅನುಭವ ಇರೋದಕ್ಕೆ ನಮ್ಗೆ ಇದ ಸರಳಪ್ಪ ಅನಿಸ್ಬಿಡತ್ತೀಗೆ. ಇವೆಲ್ಲ ಯಂತ್ರಗಳಿಂದ ಮಾಡೋದಕ್ರಿ ನಮ್ಗೇನು ಇದು ತೊಂದ್ರೆನೂ ಅನಿಸಿಲ್ರಿ. ಏನು ಹೇಳ್ತೀರಿ ಗೌಡ್ರಿ, ನೋಡ್ರಿ ಅನುಭವ ಇದೆ ನಿಮಗೆ ಸಾಕಷ್ಟು. ಭಾಳಷ್ಟು ಜನ ರೈತರು ದೊಡ್ಡ ದೊಡ್ಡ ನಿಮ್ಮಂಥ ರೈತರನ್ನೇ ಭಾಳಷ್ಟು ಈಗ ಭೂಮಿ ಯಾರಿಗೆ ಲೀಸ್ ಕೊಟ್ಟು ಬಿಡ್ತಾರೆ, ಬೇಡಪ್ಪ ಎಲ್ಲಿ ಒಕ್ಕಲ್ತನ ಗುದ್ದಾಡ್ತಿ ನಡೆಯತ್ತಂತೇಳಿ. ಅಂಥವ್ರಿಗೆ ಏನು ಹೇಳ್ತೀರಿ? ನೋಡ್ರಿ ಲಾಭ ಇದೆ ಒಕ್ಕಲ್ತನ ಅಂತಕ್ಕಂಥ ಭಾಳಷ್ಟು ದೊಡ್ಡ ರೈತರು ಹೇಳೋದು, ಇಲ್ಲ ಲಾಭ ಇಲ್ಲರಿ, ಆಳುಗಳು ಸಿಗಲ್ರಿ, ಸಮಸ್ಯೆಗಳು, ಎಲ್ಲಿ ಒಟ್ಟು ಗುದ್ದಾಡೋದಾಗ್ಬಿಟ್ಟದ, ಕೊಟ್ಟುಬಿಟ್ಟಿವಿ ಲೀಸ್ ಅಂತಿರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಉದಾಹರಣೆ ನಿಮ್ಗೆ ಒಂದು ತೊಗರಿಗೆ ಹೇಳ್ತೀರಿ, ತೊಗರಿಗೆ ಎಣ್ಣೆ ಹೊಡೆಯೋಕ್ಕೆ ಮಿಷನ್ ಬಂದ್ಬಿಟ್ಟವು. ಇಬ್ಬರು ಇದ್ರೆ ಸಾಕ್ರಿ, ಮನೇರು ಇಬ್ಬರು ಬಿಟ್ರೆ ಹೊಲಕ್ಕೆ ಎಣ್ಣೆ ನೋಡ್ಕೊಂತೀವಿ. ಆಮೇಲೆ ಮಿಷನ್ ಕಟ್ ಮಾಡೋಕೆ ಮಿಷನ್ ಬಂದ್ಬಿಟ್ಟವು, ಮಿಷನ್ಲೇ ಕಟ್ ಮಾಡಿಬಿಡ್ತೀವಿ. ಚೀಲ ಹಿಡಿಯೋಕ್ಕೊಂದು 4 ಮಂದಿ ಇದ್ರೆ ಸಾಕ್ರಿ, ಇಷ್ಟೇ ರೀ ಅದು, ಏನು ಆಳು ಬೇಕಾಗಿಲ್ಲ. ಏನಪ್ಪ ನೀವು ಕಸ ಕೀಳ್ಬೇಕನ್ನಂಗಂದ್ರೆ ಸ್ವಲ್ಪ ಸರಿಯಾಗಿ ಟ್ರ್ಯಾಕ್ಟ್ರಿಲಿಂದ ಎಡಿ ಪಡಿ ಹೊಡೆದು ಸರಿಯಾಗಿ ಹೊಲ ಮೊದಲ ಮುಂದಾಗಿಟ್ಟು ಅರಿಗೆ ಬಿತ್ತಿದ್ದಪ್ಪ ಅಂದ್ರೆ ಕಸನೂ ಅಷ್ಟು ಬರಂಗಲ್ರಿ. ಅಚಾನಕ್ ಕಸ ಬಂದರೂ ಕೂಡ ಅದು ಏನು ಮಾಡಂಗಲ್ರಿ, ಎಡಿ ಹೊಡೆದು ಬಿಟ್ರೆ ಸರಿಸಿ ಹೋಗ್ಬಿಟ್ಟಿರ್ತದೆ. ನಿಮ್ಮ ವಿಚಾರದಲ್ಲಿ ಕೂಲಿ ಆಳುಗಳು ಕಡಿಮೆ ಬರುವಂಥ ಬೆಳೆಗಳನ್ನು ಬೆಳಿಬೇಕು, ಆದಷ್ಟು ಯಂತ್ರೋಪಕರಣಗಳ ಮುಖಾಂತರ ರಾಶಿ ಮಾಡೋದು, ಎಲ್ಲ ಗಳೆ ಹೊಡೆಯೋದು, ಎಣ್ಣೆ ಹೊಡೆದು ಯಂತ್ರೋಪಕರಣದಂಥ ಬೆಳೆಗಳಿಗೆ ಹೋಗ್ಬಿಟ್ರೆ ರೈತರಿಗೆ ಭಾಳ ಸರಳ ಆಗತ್ತಂತೆ. ಭಾಳ ಸರಳ ಆಗತ್ತೆ, ಭಾಳ ಸರಳ, ಭಾಳ ಸರಳ ರೀ. ಒಕ್ಕಲ್ತನ ವರ್ಷದಿಂದ ವರ್ಷಕ್ಕೆ ಸುಧಾರಣೆ ಮಾಡ್ಕೊಂತ ಹೊಂಟಿರ್ತಾವೆ? ಹೌದು ಹೌದು ರೀ, ನಾನು 62 ವರ್ಷ ನಮ್ಗೆ 10th class ಓದಿದ್ದಾರೆ. ನಮ್ಮ ತಂದೆಯವರು ನಮ್ಮ ವರ್ಗ ಬಿಡಲಿಲ್ಲ ಒಕ್ಕಲ್ತನಕ್ಕೆ ಹಚ್ಚಿದ್ರು, ಹಿಂಗಾಗಿ ಅದರಿಂದ ನಾವು ಎಲ್ಲ ಒಳ್ಳೇದು ಕಂಡೀವಿ. ಮತ್ತೆ ನೀವೇ ಮಾಡ್ತೀರಿ, ನಿಮ್ಮ ಮಕ್ಕಳು ಒಕ್ಕಲ್ತನಕ್ಕೆ ಹಚ್ಚಿರ? ಈಗ ನನ್ನ ಮಗ ಒಬ್ಬತ್ತು ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಇಲ್ಲಿ ಬಂದ್ರೆ ಮುಂಜಾನೆ 4:30 ಎದ್ದು ಇವು ಅದಾವ ಎಮ್ಮಿ ದನ ಆಕಳ ದನ ಎಂಡಿ ಬೆಳಿತೇನ್ರಿ, ಇವತ್ತಿಗೆ ಆದ್ರೆ ಬೆಳಿತೇನ್ರಿ. ಕಲ್ತಾರ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಒಕ್ಕಲ್ತನ? ಹ್ಞೂ ರೀ, ಅದು ಆತ ಬಂದ್ಗಳು ಇವತ್ತಿಗೆ ಆದ್ರೆ ಆ ಪದ್ಧತಿ ಇಟ್ಟಿವ್ರಿ, ಅವರು ಆ ತಿಲ್ದಾಗ ಬದ್ಲಾರ ಬೆಳಿತಾರ ರೀ, ಅದು ಆತ ಇದನ್ನಂದ್ರೆ ಆತ ಬೆಳಿತೇನ್ರಿ. ಯಾಕಂದ್ರೆ ನಾವು ಹೇಳಿವಿ ರೀ, ಇವಾಗ ನಾ ಆಳಿದ್ರೆ ಅರಸ ಇದ್ದೇಳ್ತಾನ, ನೀನಾದ್ರು ಮಾಡಂತ ಅವಾಗ ಹೇಳಿವಿ, ಇನ್ನ ಸಾಲಿ ಹೋದಾಗ ಇವತ್ತಿಗೆ ಆದ್ರೆ ಅದನ್ನ ಪಾಲನೆ ಸಣ್ಣವ್ರದ್ದಾಗ ಕಲಿಸಿರಿ ಅದನ್ನೆಲ್ಲ ಮಾಡ್ಲಿಕ್ಕೆ. ಹೌದೌದ್ರಿ, ನಮ್ಗೆ ಹಿರಿಯರು ಕಲ್ಸಿದ್ರಿ, ನಾವು ಮುಂಜಾನೆ ಎದ್ದು ಎಂಡಿ ಬೆಳೆಯದ್ರಿ. ಏನ್ರಿ ಒಕ್ಕಲ್ತನ ಅಂದ್ರೆ ರೈತರ ದೌಡೆ ಎದ್ದೇಳ್ಬೇಕು, ಇವೆಲ್ಲ ಹಿರಿಯರು ಪಾಠ ಹಾಕಿಬಿಟ್ಟದ್ದು, ಅದನ್ನ ಮುಂದುವರಿಸಿದ್ ಹೊಂಟಿವ್ರಿ. ಒಳ್ಳೇದು ನಾಗನಗೌಡ್ರೆ, ನೋಡಿ ಒಬ್ಬ ಪ್ರಗತಿಪರ ರೈತರಾಗಿ ಸಾಕಷ್ಟು ಭೂಮಿ ಇದೆ, ಆದರೂ ಖುಷಿ ಖುಷಿಯಾಗಿ ಒಕ್ಕಲ್ತನ ಒಳ್ಳೆ ಲಾಭ ಇದೆ ಅಂತಕ್ಕಂಥ ಮಾತುಗಳು ನಿಮ್ಮಿಂದ ನಾವು ನಮ್ಮ ಕೇಳಿದ್ರು ಕೇಳಿದ್ದಾರೆ. ಭಾಳಷ್ಟು ಜನ ನಿಮ್ಗಿಂತಲೂ ಭೂಮಿ ಜಾಸ್ತಿ ಇದೆ, 200 ಎಕರೆ 300 ಎಕರೆ ಭೂಮಿ. ಅವ್ರಿಗೆ ರೈತರಿಗೆ ಗೊತ್ತಿರೋದಿಲ್ಲ ಭೂಮಿ ಎಲ್ಲೆಲ್ಲೈತೆ ಅಂತಕ್ಕಂಥ ವಿಚಾರ ಗೊತ್ತಿರೋದಿಲ್ಲ, ಹೊಲಕ್ಕೂ ಹೋಗಿರೋದಿಲ್ಲ, ಆಮೇಲೆ ಲೀಸ್ ಕೊಡ್ತಾರೆ, ಎಷ್ಟು ಕೊಟ್ಟಟ್ಟು ಕೊಡಪ್ಪ ಅಂತ ಇರ್ತಾರೆ, ಹೀಗೆಲ್ಲ ಮಾಡ್ತಾ ಇರ್ತಾರೆ, ಆದ್ರೆ ಲಾಭ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತಾರೆ. ಖಂಡಿತ ನಿಮ್ಮ ಒಂದು ಅನುಭವದಿಂದ ಗೊತ್ತಾಗೋದೇನಂದ್ರೆ ಖಂಡಿತ ಒಕ್ಕಲ್ತನ ಲಾಭ ಇದೆ. ಪ್ಲಾನ್ ಆಗಿ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು ಅಂತಕ್ಕಂಥ ವಿಚಾರ, ಟೈಮ್ ಸರಿಯಾಗಿ ಅದನ್ನು ಮ್ಯಾನೇಜ್ಮೆಂಟು ನಿರ್ವಹಣೆ ಮಾಡಿದಾಗ ಒಳ್ಳೆ ಲಾಭ ಬರ್ತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ಧನ್ಯವಾದ ರೀ. ನಮಸ್ಕಾರ. ತುಂಬ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಲಿಂಗಸ್ಗೂರು ತಾಲೂಕಿನ ತುರುಡಿಗೆ ಗ್ರಾಮದ ನಾಗನಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೇ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ.

ಅವು ತಮ್ಮ ಬೆಳೆಗಳು ಬೆಳೆ ಕಟಾವ್ ಆಗೋ ಟೈಮಲ್ಲಿ ಕಟ್ ಮಾಡ್ಕೊಂಡು ಹೋಯ್ತು, ತಮ್ಮ ಬೆಳೆಗಳಲ್ಲಿ ಸ್ಟೋರ್ ಆಗಿ ಇಡ್ತಾವ. ಈಗ ಕೀಟಗಳಿಗೆ ಬಂದಾಗ ಕೀಟಗಳು ಈಗ ನೋಡಿ ತಾವ್ ಹೇಳಿದ್ರೆ ಕಪ್ಪು ನುಸಿ, ಕೆಂಪು ನುಸಿ, ಬುರುಬುರಿ, ಅಕ್ಕಿ ಚಿಟ್ಟೆ, ಇವೆಲ್ಲ ಕೀಟಗಳು ಯಾವ ರೀತಿ ಹಾನಿ ಉಂಟು ಮಾಡ್ತವೆ ಈ ಬೀಜಗಳಲ್ಲಿ? ಬೀಜಗಳಲ್ಲಿ ವಿವಿಧ ತರ, ಒಂದು ಏನಂತಂದ್ರೆ ಕೆಲವು ಕೀಟಗಳು ಸೀದಾ ಕಾಳುಗಳನ್ನ ತಿಂತಾವೆ. ಅದರಿಂದ ಏನಂದ್ರೆ ಕಾಳಿನ ತೂಕ 10 kg ಬೆಳೆದಿದ್ರೆ ನಿಮ್ದು 8 kg 9 kg ಆಗಿರ್ಬೋದು, ಇದು ಸೀದಾ ತಿನ್ನೋದ್ರಿಂದ. ಇನ್ನೂ ಒಂದು ಏನಂತಂದ್ರೆ ನಮಗೆ ಮುಖ್ಯವಾಗಿ ಸೀದಾ ಲಾಸ್ ಆಗೋದಕ್ಕಿಂತ ರೈತರಿಗೆ ಹೆಚ್ಚಾಗೋದಂದ್ರೆ ಪೌಷ್ಟಿಕತೆ. ಪೌಷ್ಟಿಕತೆ ಇವತ್ತೆಲ್ಲ ನಾವು ಅಂತಂದ್ರೆ ಪೌಷ್ಟಿಕತೆ ಬಗ್ಗೆ ಮಾತಾಡ್ಬೇಕಾಗುತ್ತದೆ. ಯಾಕಂದ್ರೆ ಬರೀ ನಾವು ತಿಂದು ಹೊಟ್ಟೆ ತುಂಬಿಸ್ಕೊಂಡಿಲ್ಲ, ಅದು ತಿಂದಿರೋದು ಪೌಷ್ಟಿಕತೆ ಆಹಾರ, ಪ್ರೋಟೀನ್ ಅಂಶ. ಯಾಕಂದ್ರೆ ಕೆಲವು ದ್ವಿದಳ ಧಾನ್ಯಗಳಿಂದ ನಮಗೆ ಪ್ರೋಟೀನ್ ಅಂಶ ಸಿಗ್ತಾ ಇರ್ತದೆ, ಆ ಪೌಷ್ಟಿಕತೆನೂ ಕಡಿಮೆ ಆಗುತ್ತೆ. ಇದರಿಂದ ಕೀಟಗಳಿಂದ ಹಾನಿ ಆಗೋದ್ರಿಂದ ಅದ್ರ ಗುಣಮಟ್ಟ, ಅದು ತೂತಾಗಿರೋಂಥ ಇಂಥ ಹುಳಗಳನ್ನು ಮಾರ್ಕೆಟ್ ಅಲ್ಲಿ ಅವ್ರಿಗೆ ರೈತರಿಗೆ ಬೆಲೆ ಬರೋದಿಲ್ಲ, ಬೆಲೆನೂ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ಬೀಜ, ನಮಗೆ ಬೀಜ ಸಂಗ್ರಹಣೆ, ಇವತ್ತಿನ ದಿವಸ ನಾವು ಬೀಜ ಸಂಗ್ರಹಣೆ ಮಾತಾಡ್ತೇವೆ. ಬೀಜಕ್ಕಾಗಿ ಸಂಗ್ರಹಣೆ ಮಾಡಿದ್ರೆ ಇವು ಹುಳಗಳೇನಂದ್ರೆ ಮೊಳಕೆನೆ ಜರ್ಮ್ ಪೋಷನ್ ಅಂತ ಕರಿತೀವಿ, ಅದನ್ನ ತಿನ್ನೋದ್ರಿಂದ ಮೊಳಕೆನೆ ಒಡೆಯೋದಿಲ್ಲ, ಮೊಳಕೆನೆ ಬರೋದಿಲ್ಲ. ಹಂಗಾಗಿ ಇದು ಮೊಳಕೆ ಬರ್ಲಿಲ್ಲ ಅಂದ್ರೆ ಅದ ಕಾಳು ಪೂರ್ತಿ ವೇಸ್ಟ್ ಆದಂಗೆ. ಅದು ಕಾಳು ಅಂದ್ರೆ ಬೀಜದಲ್ಲಿ ಇರ್ತಕ್ಕಂಥ ಒಳಗಡೆ ಏನೋ ಅಂಕುರ ಇರುತ್ತೆ ಅದನ್ನ ತಿಂದ್ಬಿಡ್ತಾವೆ, ಅದನ್ನು ತಿಂತಾವೆ. ಇದಲ್ಲದೆ ಅವು ಕೀಟಗಳು ಏನಂತಂದ್ರೆ ಅಲ್ಲೇ ತಿಂದು ಮತ್ತೆ ಅದು ಸತ್ತ ಕೀಟಗಳು ಅದ್ರ ಜೊತೆಗೆ ಮಿಶ್ರಣವಾಗ್ತವೆ ಸತ್ತ ಕೀಟಗಳು. ಮತ್ತೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇಲಿಗಳದ್ದು ಅಷ್ಟೇ, ಕೀಟಗಳದ್ದು ಅಷ್ಟೇ ಅಲ್ಲ, ಇಲಿಗಳು ಬರೀ ತಿನ್ನೋದಲ್ಲ ಅಲ್ಲ, ಅವಕ್ಕೆ ದಿನಕ್ಕೆ ಏನಂದ್ರೆ ಒಂದು 15-20 ml ಮೂತ್ರ ವಿಸರ್ಜನೆ ಮಾಡ್ತವೆ, ಇಕ್ಕಿಗಳು ಹಾಕ್ತವೆ, ಮತ್ತು ಕೂದಲಗಳು 1000 crore ಕೂದಲಗಳು ಅದ್ರ ಜೊತೆಗೆ ಕಲುಷಿತವಾಗುತ್ತೆ. ಈಗ ತಾವು ಹೇಳಿದ್ರೆ ಕೀಟಗಳು ಬೀಜ ಸಂಗ್ರಹಣೆಯಲ್ಲಿ ಕೀಟಗಳು ಸಾಕಷ್ಟು ಹಾನಿ ಮಾಡ್ತಾವಂತಕ್ಕಂಥ ವಿಚಾರ, ಇದು ಬೀಜಗಳನ್ನ ಸಂಗ್ರಹಣೆ ಮಾಡ್ತೀವಿ, ಆ ಬೀಜಗಳಿಗೆ ಕೀಟಗಳು ಬರಲಾರ್ದ ಹಾಗೆ ಅವು ಹೇಗೆ ಬರ್ತಾವೆ, ಎಲ್ಲಿಂದ ಸೇರ್ತವೆ, ಒಟ್ಟಾರೆ ಅವು ಬರಲಾರ್ದಾಗೆ ಏನು ಒಂದು ಮುನ್ನೆಚ್ಚರಿಕೆ ಅಥವಾ ಹೇಗೆ ತಡೆಗಟ್ಟಬಹುದು ಇವುಗಳನ್ನು? ಯಾಕಂದ್ರೆ ಇದು ಬೀಜ ಸಂಗ್ರಹಣೆ ಮಾಡೋ ಟೈಮಲ್ಲಿ ಒಂದು ಸಲ ಹುಳ ಬಂತು ಅಂದ್ರೆ ಅದನ್ನ ಹೊರಪಡಿಸೋದು ಬಹಳ ಕಷ್ಟ. ಹೊಲದಲ್ಲಿ ಏನಂತಂದ್ರೆ ನಾವು ಯಾವ್ದಾದ್ರು ಒಂದು ಎಣ್ಣೆ ಹೊಡಿರಿ ಅಂತ ಕೆಮಿಕಲ್ಸ್ ಇದಾವೆ ಹೊಡಿತಾರೆ, ಬಟ್ ಸಂಗ್ರಹಣೆ ಟೈಮಲ್ಲಿ ಒಂದು ಸಲ ಕೀಟ ಸೇರ್ಕೊಂಡು ತಂದ್ರೆ ಅದನ್ನ ಬೇರ್ಪಡಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನಂತಂದ್ರೆ ಹೊಲದಿಂದನೇ ಬರುತ್ತೆ. ಅದಕ್ಕೇನಂತಂದ್ರೆ 15 days ಕಟಾವಕ್ಕಿಂತ ಮುಂಚೆ ಅಲ್ಲೇ ಒಂದು ಕೀಟನಾಶಕದ ಸಿಂಪರಣೆ. ಹೆಚ್ಚಾಗಿ ರೈತರು ಏನಂದ್ರೆ ಎಲ್ಲ ಆಗಿದೆ ಬಿಡ ಅಂತೇಳಿ ರಾಶಿ ಮಾಡಿ ಹಂಗೆ ತಗೊಂಡ್ ಬರ್ತಾರೆ, ಅದ್ರ ಮೇಲ್ಗಡೆ ಅಲ್ಲೇನೆ ತತ್ತಿ ಇಟ್ಟಿರ್ತಾವೆ. ಅದಕ್ಕೆ 15 days ಮುಂಚಿತವಾಗಿ ಯಾವ್ದಾರ ಒಂದು ಬೇವಿನ ಮೂಲದ ಒಂದು 2 ml 10,000 ppm ಇತ್ತಂದ್ರೆ 1500 ppm ನೋಡಿರಿ, ಸ್ಪೈನೋಸೈಡ್ ಅಂತ ಬರುತ್ತೆ, ಮತ್ತು ಇಮಾಮೆಕ್ಟಿನ್ ಬೆನ್ಜೈಟ್ ಅಂತ ಬರುತ್ತೆ. ಈಗ ಅಂತಂದ್ರೆ ಕೆಲವು ತೊಗರಿಯಲ್ಲಿ ಹೇಳ್ಬೇಕಂತಂದ್ರೆ ಕೆಲವೊಂದ್ಸಲ ಇನ್ನೊಂದು ಪಾಡ್ ಬೋರರ್ ಅಂತ ಲಾಸ್ಟಿಗೆ ಒಂದು ಬರ್ತಾ ಇರುತ್ತೆ, ಇದು ಅದಕ್ಕೆ ಇದಕ್ಕೆ ಎರಡಕ್ಕೂ ಕಂಟ್ರೋಲ್ ಆಗುತ್ತೆ ಲಾಸ್ಟಿಗೆ ಏನಂದ್ರೆ ಬರೋ ಅಂತ ಕೀಟಗಳು. ಇದನ್ನ ನಾವು ತಡೆಗಟ್ಟಬಹುದು, ಹೊಲದಿಂದ ಮನೆಗೆ ಬರುವ ಕೀಟಗಳನ್ನು ತಡೆಗಟ್ಟಬಹುದು. ಅಂದ್ರೆ 15 days ಕಟಾವಿಗಿಂತ ಮುಂಚೆ ಕೀಟನಾಶಕ ಸಿಂಪರಣೆ, ಒಂದು ಕೀಟನಾಶಕ ಸಿಂಪರಣೆ, ಸ್ಪೈನೋಸೈಡ್ ಆಗಲಿ, ಎಮಾಮೆಕ್ಟಿನ್ ಬೆನ್ಜೈಟ್ ಆಗಲಿ, ಅಥವಾ ಬೇವಿನ ಮೂಲದ ಕೀಟನಾಶಕ. ಇನ್ನ ಕಟಾವ್ ಮಾಡ್ಕೊಂಡ್ ಬಂದು ಎಲ್ಲ ರೈತರು ಬೀಜವನ್ನ ಸಂಗ್ರಹಣೆ ಮಾಡ್ತಾರೆ, ಸಂಗ್ರಹಣೆ ಮಾಡುವಾಗ ಕೆಲವೊಮ್ಮೆ ಹೇಳೋದು ಇಲ್ಲ ಚೆನ್ನಾಗಿ ಒಣಗಿಸ್ಬೇಕು, ಇಲ್ಲಿಗಂದ್ರೆ ಕೀಟಗಳು ಬರ್ತಾವಂತೆ. ಯಾವ ರೀತಿ ಇಲ್ಲಿ ಒಣಗಿಸ್ಬೇಕು, ಎಷ್ಟು ಪ್ರತಿಶತ ಒಂದು ಮಾಯಿಷರ್ ಇದ್ರೆ ಒಳ್ಳೇದಂತ ಹೇಳ್ತಾವೆ? ಇದನ್ನ ಕಟಾವ್ ಮಾಡಿದ ನಂತರ ಅಲ್ಲಿಗೆ ಮುಗ್ದಿಲ್ಲ ಇನ್ನು ಕತೆ. ಯಾಕಂತಂದ್ರೆ ಸಂಗ್ರಹಣೆ ಮಾಡೋಕ್ಕಿಂತ ಮುಂಚೆನೆ ಬಹಳಷ್ಟು ಮುಂಜಾಗ್ರತೆ. ಕಟಾವ್ ಮಾಡಿದ ತಕ್ಷಣ ಅದನ್ನ ಸರಿಯಾಗಿ ಸಿಮೆಂಟಿನ ಕಾಂಕ್ರೀಟ್ ಮೇಲೆ ಒಣಗಿಸ್ಬೇಕು ರೈತರು. ಚೆನ್ನಾಗಿ ಬಿಸಿಲು ಇರಬೇಕು ಅಂತಂದ್ರೆ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಕಾಳುಗಳಲ್ಲಿ 10% ಕಡಿಮೆ ಅಷ್ಟು ಮಾಯಿಶ್ಚರ್ ಇರಬೇಕು, ಅದಕ್ಕಿಂತ ಕಡಿಮೆ. ಇನ್ನು ಜಾಸ್ತಿ ತಂದ್ರೆ ಒಣಗಿಸ್ಬೇಕು, ಸರಿಯಾಗಿ ಒಣಗಿಸಿ ಸ್ವಚ್ಛ ಮಾಡಬೇಕು ಮೊದಲು. ಮತ್ತೆ ನಾವು ರಾಶಿ ಮಾಡೋ ಯಂತ್ರನೂ ಬಹಳ ಮುಖ್ಯ. ಕೆಲವೊಂದ್ಸಲ ರಾಶಿ ಮಾಡೋ ಯಂತ್ರದಿಂದನೇ ಹುಳ ಬರೋ ಚಾನ್ಸಸ್ ಇರ್ತಾವೆ. ಹೋದ್ಸಲ ಮಾಡಿದ್ದು ಹಂಗೆ ಕಾಳುಗಳು ಬಿಟ್ಟಿರ್ತಾರೆ, ಅದರಲ್ಲೇ ಹುಳ ಇರ್ತವೆ. ನೀವು ಹೊಸ ಚೀಲ ಅದ್ರಲ್ಲಿ ರಾಶಿ ಮಾಡಕ್ಕೆ ಹೋದ ತಕ್ಷಣ ಅದಕ್ಕೆ ಸೇರ್ಕೊಂತವೆ. ಅದಕ್ಕೆ ಅದನ್ನು ರಾಶಿ ಮಾಡೋ ಯಂತ್ರನೂ ಸ್ವಚ್ಛಗೊಳಿಸ್ಬೇಕು. ಸೊ ಅಲ್ಲಿಂದನೂ ಬರೋ ಯಾಕಂದ್ರೆ ಅದು ಸಾಧ್ಯತೆ ಇರ್ತತಿ. ಮತ್ತೆ ಸ್ವಚ್ಛ ಮಾಡಿ ಕಾಳುಗಳು ತಂದು ನೀವು ಸಂಗ್ರಹಣೆ ಮಾಡೋ ಕೊಠಡಿ ಏನು ಇವತ್ತಿನ ದಿವಸ ಏನಂತಂದ್ರೆ ಕೊಠಡಿ ಬಹಳ ಮುಖ್ಯ. ಹಾ, ಬಹಳ ಮುಖ್ಯ. ಯಾಕಂತಂದ್ರೆ ಹಂಗೆ ಹೋದ್ಸಲ ಮಗ್ಲ ಇಟ್ಟಿರ್ತಾರೆ, ಬೇರೆ ರೂಮ್ ಇರೋದಿಲ್ಲ ರೈತರಿಗೆ. ಅದ ಅನಿವಾರ್ಯವಾಗಿ ಅಲ್ಲೇ ತಂದು ಹೊಸದಾಗ್ತಾರ. ಈಗ ಹೊಸ ಚೆನ್ನಾಗಿರ್ತಾವ, ಹಳೆದ್ರಿಂದ ಇದಕ್ಕೆ ಬಂದು ಸೇರ್ಕೊಂತಾವೆ. ಅದಕ್ಕೆ ಆದಷ್ಟು ಏನಂದ್ರೆ ಬೇರ್ಪಡೆ ಮಾಡ್ಬೇಕು ಹಳೆ ಕಾಳುಗಳನ್ನು. ಮತ್ತು ಹೆಚ್ಚಾಗಿ ಹಳೆ ಚೀಲಗಳನ್ನು ಉಪಯೋಗ ಮಾಡ್ತಾರೆ ರೈತರು. ಹಂಗೇನಾದ್ರು ಉಪಯೋಗ ಮಾಡೋ ಪರಿಸ್ಥಿತಿ ಬಂತಂದ್ರೆ ಸ್ವಲ್ಪ ಒಂದು ಕೀಟನಾಶಕ ದ್ರಾವಣದಲ್ಲಿ ಎದ್ದಿ ಮೆಲಾಥಿಯನ್ ಆಯಿತು, ಸೈಪರ್ ಮೆಥ್ರಿನ್ ಅಂತ, ಡೆಲ್ಟಾ ಮೆಥ್ರಿನ್, ಯಾವುದೇ ಒಂದು ಕೀಟನಾಶಕದಲ್ಲಿ ಎದ್ದಿ ಅದನ್ನ ಒಣಗಿಸಿ, ಅಂದ್ರೆ ಕೀಟನಾಶಕದ ಒಂದು ದ್ರಾವಣ ಎಣಿಸಿ, ಹಾ ಎದ್ದಿ ಅಂದ್ರೆ ಹುಳ ಸಾಯ್ಬೇಕು ಅಂತ. ಮೊದ್ಲಿಂದ ಹೋದ ವರ್ಷದ ಹುಳಗಳು ಇದ್ದೇ ಇರ್ತಾವ ಅದರಲ್ಲಿ. ಈ ಹುಳಗಳು ಹೆಂಗಂತಂದ್ರೆ ನಾವು ಹೊಲದಲ್ಲಿ ನೋಡ್ತೀವಿ, ಕೋಶಾವಸ್ಥೆಗೆ ಹೋಗ್ಬಿಡ್ತಾವ ನೀವು ಕಾಳು ಇರ್ಲಾರ್ದಾಗ, ಮತ್ತೆ ಕಾಳು ಬಂದ ತಕ್ಷಣ ಅದ್ರಾಗಿಂದ ಚಿಟ್ಟೆ ಬಂದು ಮತ್ತೆ ಮರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಹಂಗಾಗಿ ನಾವು ಈ ಕೋಶಾವಸ್ಥೆ ಹುಳ ನಮ್ ಕಣ್ಣಿಗೆ ಕಾಣೋದಿಲ್ಲ. ಗೋಡೆಗಳಲ್ಲಿ ಬಿರುಕು ಇತ್ತಂದ್ರೆ ಬಿರುಕ್ನಲ್ಲಿ ಹೋಗಿಡ್ತಾವೆ. ಅದಕ್ಕೆ ಮೊದ್ಲು ನಮ್ಮ ಕೊಠಡಿಯನ್ನು, ಇದಕ್ಕೆ ಮೊದ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು, ಕೊಠಡಿಗಳಿಗೆ ಕೀಟನಾಶಕ ಸಿಂಪರಣೆ ಮಾಡಿದ ಒಳ್ಳೆದು, ಸುಣ್ಣ ಬಣ್ಣ ಮಾಡಿಬಿಟ್ರೆ ಅಲ್ಲೇ ಅರ್ಧ ಸ್ವಚ್ಛ ಆಗ್ಬಿಡ್ತಾವೆ. ಸುಣ್ಣ ಬಣ್ಣ ಮೊದ್ಲೆಲ್ಲ ಹೇಳ್ತದ್ರಿ, ಯಾವ್ದೇ ಒಂದು ದೀಪಾವಳಿ ಬಂದ್ರೆ ಸುಣ್ಣ ಬಣ್ಣ. ಇದಕ್ಕೆ ಅಂತಂದ್ರೆ ಇದರಿಂದ ಎಲ್ಲ ಸ್ವಚ್ಛ ಆಗುತ್ತಂತೆ, ಕಸ ಹೋಗೋದಲ್ಲ, ಎಲ್ಲ ಕೀಟಗಳು ಸಾಯ್ತವೆ. ಅದರಿಂದ ಇನ್ನ ಈ ಕೆಲವೊಂದು ಬೀಜಗಳಿಗೆ ಬೀಜೋಪಚಾರ ಮಾಡಿ ಇಡುದು ಒಳ್ಳೇದಂತ ಹೇಳ್ತಾರೆ ಬೀಜಗಳಿಗೆ. ಇಲ್ಲಿ ಏನೇನು ಬೀಜೋಪಚಾರ ಮಾಡಿ ಇಡಬಹುದು ಬೀಜಗಳಿಗೆ ಕೀಟಗಳು ಬರಲಾರ್ದಂತೆ ತಡಲಿಕ್ಕೆ? ಈಗ ಬೀಜೋಪಚಾರ ಅಂತಂದ್ರೆ ಇದರಲ್ಲಿ ರೈತರು ಬಹಳ ಹುಷಾರು, ಯಾಕಂತಂದ್ರೆ ಅದು ಬೀಜಕ್ಕಾಗಿದ್ರೆ ಮಾತ್ರ ಕೀಟನಾಶಕದಿಂದ ಬೀಜೋಪಚಾರ ಮಾಡಬಹುದು. ಅದು ಮನೆಯ ಊಟಕ್ಕಾಗಿ ಇತ್ತಂದ್ರೆ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡೋ, ಯಾಕಂದ್ರೆ ಯಾವುದೇ ಕೀಟನಾಶಕ ಅಂತ ಇದುವರೆಗೆ ನಮಗೆ, ಯಾಕಂದ್ರೆ ಊಟಕ್ಕಾಗಿ ಅದನ್ನ ಮಾಡೋಂಗಿಲ್ಲ. ಬೀಜಕ್ಕಾಗಿತ್ತಂದ್ರೆ ಮೆಲಾಥಿಯನ್ ಅಂತೇಳಿ ಒಂದು ಕೀಟನಾಶಕ, ಇತ್ತೀಚೆಗೆ ಅದು ಕಡಿಮೆ ಇದು ಹೋಗೋ ಚಾನ್ಸಸ್ ಇದೆ. ಈಗ ಅದು ಬಿಟ್ಟರೆ ಈಗ ಮುಂದೆ ಏನಂತಂದ್ರೆ ಇನ್ನೊಂದು ಸ್ಪೈನೋಸೈಡ್ ಅಂತೇಳಿ ಬರುತ್ತೆ ಇನ್ನೊಂದು, ಮತ್ತು ಡೆಲ್ಟಾ ಮೆತ್ರಿನ್ ಅನ್ನೋ ಕೀಟನಾಶಕನು 14 ml ಇದನ್ನ 1-2 gram 1 kg ಬೀಜಕ್ಕೆ ಇದನ್ನ ದ್ರಾವಣ ಮಾಡ್ಕೊಂಡ್ಬಿಟ್ಟು ಅದನ್ನ ಬೀಜಕ್ಕೆ ಟ್ರೀಟ್ ಮಾಡಿಬಿಟ್ಟು ಸ್ವಲ್ಪ ಒಣಗಿಸಿ ಇದು ಶೇಖರಣೆ ಮಾಡಬಹುದು. ಇನ್ನೊಂದು ಜೈವಿಕ ಅಂದ್ರೆ ಬಜೆ ಬೇರ್ ಅಂತೇಳಿ ಬರುತ್ತೆ, ಬಜೆ ಬೇರು ಇದು ಏನಂತಂದ್ರೆ ಬಹಳ ಒಳ್ಳೇದಾಗಿ ನಮ್ಮ ಒಂದು ಸಂಶೋಧನೆ ಪ್ರಕಾರ 1% ಬರುತ್ತೆ, ಬಟ್ ನಮ್ಮ ಸಂಶೋಧನೆ ಪ್ರಕಾರ 20 gram 1 kg ಬೀಜಕ್ಕೆ ಅಂದ್ರೆ 2% ಈ ಬಜೆ ಬೇರ್ ಏನಂತಂದ್ರೆ ಇದನ್ನ ಬೀಜೋಪಚಾರ ಮಾಡಿಟ್ರೆ 8 ತಿಂಗಳ ತನಕ ಯಾವುದೇ ಹುಳಗಳು ಬರೋದಿಲ್ಲ. ಬಜೆ ಬೇರ್ ಅಂದ್ರೆ ಅದನ್ನ ಪುಡಿ ಮಾಡ್ಬೇಕಂತ? ಹಾ, ಬಜೆ ಬೇರ್ಗಳು ಸಿಗ್ತವೆ, ಅದನ್ನ ಪುಡಿ ಮಾಡ್ಬಿಟ್ಟು ಅದನ್ನ ಸೀದಾ ಕಾಳುಗಳ ಜೊತೆ ಕೂಡಿಸಿ ಇಟ್ಬಿಡೋದು ಅಷ್ಟೇ. ಇದೇನಂತಂದ್ರೆ ಒಂಥರ ಘಾಟ್ ವಾಸನೆ ಬರೋದ್ರಿಂದ, ಮತ್ತು ಇದು ಏನಂದ್ರೆ ಇದರಿಂದ ಹುಳಗಳು ಸಾಯ್ತಾವ, ಯಾವುದೇ ತತ್ತಿ ಇತ್ತಂದ್ರೆ ಅದನ್ನು ಸತ್ತ ಹೋಗ್ತವೆ. 1-7 ತಿಂಗಳ ತನಕಂತೂ ಯಾವುದೇ ಹುಳಗಳಂತೂ ಬರೋದಿಲ್ಲ. ನಾವು ಇನ್ನು 1 ವರ್ಷ ಅಂತ ಹೇಳ್ತೀವಿ, ಆದ್ರೆ ರೈತರಿಗೆ ಒಂದು ಕನಿಷ್ಠ 1-6 ತಿಂಗಳ ತನಕ ಅವರು ಸಿಂಪರಣೆ ಮಾಡಿದ್ರೆ. ಬಜೆ ಬೇರು ಪುಡಿ 20 gram ಪುಡಿಯನ್ನ 1 kg ಬೀಜದ ಜೊತೆ ಮಿಶ್ರಣ ಮಾಡಿ ಪ್ಯಾಕ್ ಮಾಡಿ ಇಡಬೇಕು. ಈ ಬಜೆ ಬೇರು ಇವನ್ನ ಇದನ್ನು ಉಪಚಾರ ಮಾಡಿದಂತ ಬೀಜಗಳನ್ನು ತಿಂದ್ರು ಏನಾಗಲ್ಲ? ಏನು ಆಗಲ್ಲ ನಮಗೆ, ಯಾಕಂತಂದ್ರೆ ಅದು ಹಾನಿಕರ ಆಗೋದಿಲ್ಲ. ಇಲ್ಲಿ ಎಲ್ಲ ಒಂದು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತದೆ ನಮಗೆ ಬಜೆ ಬೇರು, ಅದನ್ನು ಲಭ್ಯವಾಗಿದಾವೆ. ಈಗ ಇಲಿಗಳದ್ದು ಬಹಳಷ್ಟು ರೈತರು ಗೋಳಾಡ್ತಿದ್ದಾರೆ, ಬೀಜಗಳು ಅಥವಾ ರೂಮ್ಗಳಲ್ಲೆಲ್ಲ ಇಲಿಗಳು ಬಂದು ತಿನ್ನೋದು ಮಾಡೋದು. ಇಲಿಗಳ ಚಲನೆ ಹಾಗೂ ಸಂತತಿ ಬಗ್ಗೆ ಸ್ವಲ್ಪ ಹೇಳ್ತೀರಿ, ಇಲ್ಲಿ ಹೇಗೆ ಪತ್ತೆ ಹಚ್ಚೋದು ಇಲಿಗಳನ್ನ? ಈಗ ಕೆಲವೊಮ್ಮೆ ರೂಮ್ ಅಲ್ಲಿ ಸಂಗ್ರಹ ಮಾಡಿರ್ತಾರೆ, ಅದು ಗೊತ್ತಿರ್ಲಾರ್ದಂಗೆ 1 ತಿಂಗಳು ಓಪನ್ ಮಾಡಿಬಿಟ್ರೆ ಇಲಿಗಳು ಎಲ್ಲ ಗುದ್ದು ಮಾಡ್ಕೊಂಡ್ಬಿಟ್ಟು ಬಹಳಷ್ಟು ಹಾನಿ ಮಾಡಿರ್ತವೆ. ಪತ್ತೆ ಹಚ್ಚೋದಾತು, ಇವುಗಳ ಒಂದು ಇಲಿಗಳ ನಿಯಂತ್ರಣ ಬಗ್ಗೆ ಸ್ವಲ್ಪ ಹೇಳಿ. ಇಲಿಗಳನ್ನು ಪತ್ತೆ ಹಚ್ಚೋಕೆ ಅಂದ್ರೆ ಒಂದು ಹೇಳಿದೆ, ಇವು ಸುಮ್ಮನೆ ಕೂಡಲ್ಲ, ಕಡಿತಾನೆ ಇರ್ತವೆ, ರಾತ್ರಿ ಹೊತ್ತು ಬಾಗಿಲಿಗೆ ಕಡಿತವೆ, ಕಟ್ಟಿಗೆ ಎಲ್ಲೆಲ್ಲಿ ಇರ್ತವೆ, ಮತ್ತೆ ಎಲೆಕ್ಟ್ರಿಕ್ ವೈರ್ಗಳು ಕಡ್ದಿರ್ತವೆ ರೂಮಲ್ಲಿದ್ರೆ, ಮತ್ತೆ ಇನ್ನೊಂದು ಏನಂದ್ರೆ ಇದು ಇಕ್ಕಿಗಳು ಬಿಡ್ತಾವೆ, ನಾ ಹೇಳಿದೆ ದಿವಸ ಅದು ಇಕ್ಕಿಗಳು ಹಾಕ್ತಾ ಇರ್ತವೆ, ಆಮೇಲೆ ಕಾಳುಗಳು ಅಲ್ಲಲ್ಲೇ ಚೆಲ್ಲಿ ಬಿದ್ದಿರ್ತಾವ, ಚೀಲಗಳಿಗೆಲ್ಲ ತೂತ್ ಹಾಕಿರ್ತವೆ. ಸೊ ಅದನ್ನ ನೀವು ಇಕ್ಕಿಗಳು ನೋಡಿ ಕಂಡಿಡಿಬಹುದು, ಇಕ್ಕಿಗಳು ಫ್ರೆಶ್ ಆಗಿದಾವ ಇಲ್ಲ, ಇಕ್ಕಿಗಳು ಇದಾವ ಅಂತಂದ್ರೆ ಅದು ಇಲಿಗಳು ಇದಾವ ಅಂತ ಅರ್ಥ, ಯಾಕಂದ್ರೆ ಅವು ದಿವಸ ಹಾಕ್ತಾನೆ ಇರ್ತವೆ, ಡ್ಯಾಮೇಜ್ ಮಾಡಿರ್ತವೆ. ಅದನ್ನ ನೋಡಿಬಿಟ್ಟು ನಾವು ಇಲಿಗಳು ಇದಾವ ಅಂತ ಹೇಳಿದ್ ವಾಸನೆ, ಆಮೇಲೆ ಇಲಿಗಳು ಇತ್ತಂತ ರೂಮ್ ಬಾಗಲ್ ತೆಗೆದ್ರೆ ನಿಮ್ಗೆ ಒಂಥರ ವಾಸನೆ ಬರುತ್ತೆ, ಅದರಿಂದನೇ ಗುರ್ತಿಡಿಬಹುದು. ಇನ್ನ ಇಲಿಗಳ ಒಂದು ನಿಯಂತ್ರಣ ಇದ್ರ ಬಗ್ಗೆ ಹೇಗೆ? ಇಲ್ಲಿ ಕೆಲವೊಮ್ಮೆ ಬಲೆಗಳು ನೆಡ್ತಾರೆ, ಕೆಲವೊಮ್ಮೆ ಬಲೆಗಳೇ ಬೀಳೋದಿಲ್ಲ, ಆಮೇಲೆ ಕೀಟನಾಶಕ ಏನಾದ್ರೂ ಉಪಯೋಗ ಮಾಡಿ ಇಲಿಗಳನ್ನ ನಾವು ನಿಯಂತ್ರಣ ಮಾಡಬಹುದು ಅಂತೀರ, ಹೇಗೆ ಸ್ವಲ್ಪ ಹೇಳಿ? ಅದು ಸ್ವಲ್ಪ, ಯಾಕಂದ್ರೆ ಇದು ಹೇಳ್ತೀನಿ, ಯಾಕಂದ್ರೆ ಇವು ಏನು ಬಲೆಗಳು ಏನು ಇಡ್ತೀವಲ್ಲ ಅದು ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಇಡಬಹುದು, ಯಾಕಂತಂದ್ರೆ ಮನೆಯಲ್ಲಿ ಅಂದ್ರೆ ಸ್ವಲ್ಪ ಇರ್ತವೆ. ಮನೆಗಳಲ್ಲಿ ನಾವು ವಿಷ ಪಾಶನ ಇಡಕ್ ಬರಲ್ಲ, ಮಕ್ಕಳು ಇರ್ತವೆ, ಬೆಕ್ಕುಗಳು ಸಾಕು ಪ್ರಾಣಿಗಳು ಇರ್ತವೆ, ಅಂತಲ್ಲಿ ನಾವು ಇದನ್ನ ಹೇಳೋದಿಲ್ಲ ವಿಷ ಪಾಶನ ಇಡ್ರಿ ಅಂತೇಳಿ. ಮನೆಯಲ್ಲಿ ಏನಂತಂದ್ರೆ ಈ ಬಲೆಗಳು, ಇತ್ತೀಚೆಗೆ 2 ತರದ ಬಲೆಗಳು ಬಂದಿದಾವೆ. ಒಂದು ಜೀವಂತವಾಗಿ ಹಿಡಿಯುವಂತ ಒಂದು ಬಲೆಗಳು ಸಣ್ಣದಾಗಿ, ಅದಕ್ಕೆ ವಂಡರ್ ಟ್ರ್ಯಾಪ್ ಅಂತ ಕರಿತೀವಿ, ಇವು ಎಲ್ಲ ಸಂತೆಯಲ್ಲೂ ಸಿಗ್ತಾವೆ, ಎಲ್ಲ ಕಡೆ ಸಿಗ್ತಾವೆ. ಇನ್ನೊಂದು ಸ್ಟಿಕ್ಕಿ ಟ್ರ್ಯಾಪ್ ಅಂತೇಳಿ, ಅದೇನು ಒಂದು 80-70 rupees ಇರುತ್ತೆ ಅಷ್ಟೇ, ಅಂಟು ಬೆಲೆ ಅಂತೇಳಿ ಕರಿತೀವಿ. ಅದು ಒಂದ್ಸಲ ಓಪನ್ ಮಾಡಿ ಇಟ್ಟರೆ ಅದು ಅಂಟ್ಕೊ ಅಂತಂದ್ರೆ ಅದಕ್ಕೆ ಕೈ ಕಾಲು ಬಿಡಿಸ್ಕೊಳಕ್ಕೆ ಬರಲ್ಲ. ಅಂದ್ರೆ ನಾವು ಏನಾದ್ರು ಮಕ್ಕಳಿದ್ದಲ್ಲಿ ಜಾಗೃತಿಯಿಂದ ಇಡಬೇಕು ರೈತರು ಆದಷ್ಟು ಏನಂತಂದ್ರೆ. ಇನ್ನು ಹೊಲದಲ್ಲಿ ಗದ್ದೆಗಳಲ್ಲಿ ಕೆಲವು ಭತ್ತದ ಗದ್ದೆಗಳಲ್ಲಿ ಏನಂದ್ರೆ ಸೀದಾ ಕ್ರೊಕಡೈಲ್ ಅಂತೇಳಿ ಬ್ಯಾಕ್ ಪ್ಯಾಕ್ ಟ್ರ್ಯಾಪ್ ಅಂತ ಬರ್ತದೆ, ಒಂದೇ ಸಲ ಕಟ್ ಮಾಡ್ಬಿಡುತ್ತೆ ಅದು ಕ್ರೊಕಡೈಲ್ ಟ್ರ್ಯಾಪ್ ಅಂತ ಬರುತ್ತೆ. ಅದಕ್ಕೆ ಸ್ಪ್ರಿಂಗ್ ಇರುತ್ತೆ, ಅದು ಸ್ವಲ್ಪ ಮುಟ್ಟಿದ ತಕ್ಷಣ ಆಯ್ತು, ಅದಕ್ಕೆ ಒಂದು ಏನಿಟ್ರೆ ಅದು ಅದ್ ಇದನ್ನೇ ಕಟ್ ಆಗಿ ಅಲ್ಲೇ ಸತ್ತೋಗ್ಬಿಡುತ್ತದೆ. ಆ ತರ ಬಲೆಗಳು ಇದಾವೆ.